ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. ಬೆಂಗಳೂರು 1 ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯ ರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯ ರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯ ರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯ ಸಾಧ್ಯತೆಗಳು 10%. ವಿಜಯಪುರ ಜಿಲ್ಲೆ ಒಳಗ 15, ಕೊಪ್ಪಳ ಜಿಲ್ಲೆ ಒಳಗ 20 ಮತ್ತ ಬಳ್ಳಾರಿ ಜಿಲ್ಲೆ ಒಳಗ 30% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತರೇ, ನಾವೊಂದು ಮಾತನ್ನ ಕೇಳ್ತೇವೆ. ಯುವಕರು ಕೃಷಿಯ ಕಡೆಗೆ ಒಲವು ತೋರ್ತಾ ಇಲ್ಲ, ಕೃಷಿ ಭೂಮಿಯ ಕಡೆಗೆ ಹೆಜ್ಜೆ ಹಾಕ್ತಾ ಇಲ್ಲ. ಕೃಷಿ ಏನಿದ್ರು ಕೂಡ ಹಿರಿಯರಿಗೆ, ಆ ತಲೆಮಾರು ಹೋದ ಮೇಲೆ ಕೃಷಿ ಬಹಳ ಅಪಾಯದಲ್ಲಿದೆ ಅಂತ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಕಲಬುರಗಿ ತಾಲೂಕಿನ ಔರಾದ್ ಬಿ ಹೋಬಳಿ ವ್ಯಾಪ್ತಿಯ ಗಂಜಲ್ ಕಿಡ್ ಗ್ರಾಮದ ರಾಜ್ಕುಮಾರ್ ಮಚೆಟ್ಟಿ ಅನ್ನುವ ಯುವಕ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ತಾತ್ಕಾಲಿಕವಾಗಿ ಹುದ್ದೆಯಲ್ಲಿ ಉಪನ್ಯಾಸಕರಾಗಿದ್ದಾರೆ, ಆದರೆ ಪ್ರವೃತ್ತಿಯಲ್ಲಿ ಕೃಷಿಕನಾಗಿ ಕಳೆದ 4 ವರ್ಷಗಳಿಂದ ಬಹಳ ಉತ್ತಮವಾಗಿರತಕ್ಕಂಥ ಕೃಷಿಯನ್ನ ಮಾಡಿ ಪ್ರಗತಿಪರ ರೈತನಾಗಿ ಬೆಳೀತಿರುವ ಲಕ್ಷಣವನ್ನು ನಾವು ಕಾಣ್ತಾ ಇದ್ದೇವೆ. ಇದೆಲ್ಲ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಕೃಷಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ. ರೈತರು ಕೇವಲ ದುಡಿಮೆ ಮಾತ್ರ ಅಲ್ಲ, ದುಡಿಮೆಯೊಂದಿಗೆ ರೈತ ಕೃಷಿ ಭೂಮಿಯೊಂದಿಗೆ ಬೇರೆ ಕೆಲಸಗಳನ್ನು ಮಾಡ್ತಾನೆ ಕೃಷಿಯನ್ನು ಮಾಡಬಹುದು. ಯುವಕರು ಕೂಡ ಇಂಥ ಒಂದು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ರಾಜ್ಕುಮಾರ್ ಮಚೆಟ್ಟಿಯವರು. ನೋಡೋಣ, ಅವರಲ್ಲೇ ಮಾತಾಡೋಣ ಅವರ ಕೃಷಿ ಅನುಭವವನ್ನು. ನಮಸ್ಕಾರ ಮಚೆಟ್ಟಿಯವರೇ. ನಮಸ್ಕಾರ ಸರ್. ತಾವು ಒಂದು ಗ್ರಾಮಾಂತರ ಪ್ರದೇಶದ ಕೃಷಿಕ ನೀವು? ಹೌದು ಸರ್. ಎಸ್ ಅಲ್ವಾ? ಹೌದು. ವೃತ್ತಿಯಲ್ಲಿ ಉಪನ್ಯಾಸಕರು ಅಂತ ಕೇಳಿದೆ. ಹೌದು ಸರ್, ನಾನು ವೃತ್ತಿಯಲ್ಲಿ ಉಪನ್ಯಾಸಕರು, ಅದ್ರ ಜೊತೆ ಜೊತೆಗೆ ಕೃಷಿ ನಾನು ಮೇನ್ ಕಾನ್ಸೆಪ್ಟ್ ಆಗಿ ತಗೊಂಡಿದ್ದೀನಿ ಸರ್. ಎಲ್ಲಿ ವೃತ್ತಿ ಉಪನ್ಯಾಸಕ? ನಾನು ವಿಶ್ವಭಾರತಿ ಕಾಲೇಜ್ನಲ್ಲಿ ಮಾಡ್ತಾ ಇದ್ದೀನಿ ಸರ್. ಯಾವ ಉಪನ್ಯಾಸಕರು ನೀವು? ನಾನು ಅಕೌಂಟೆನ್ಸಿ ಸರ್. ಅಕೌಂಟೆನ್ಸಿ ಅಂದ್ರೆ ವಾಣಿಜ್ಯ ವಿಭಾಗದಲ್ಲಿ ಸರ್. ಈಗ ನಿಮ್ಗೆ ಈ ಒಂದು ಕೃಷಿಗೆ ಹೋಗ್ಬೇಕು, ಕೃಷಿ ಮಾಡಬೇಕು ಅಂತ ನಿಮ್ಗೆ ಪ್ರೇರಣೆ ಯಾರು ಮಚೆಟ್ಟಿಯವರೇ? ನಮ್ಮ ಫ್ಯಾಮಿಲಿನೇ ಸರ್, ನಮ್ಮ ಕುಟುಂಬನೇ. ನಮ್ಮ ಯಾರ್ಯಾರಿದ್ದಾರೆ ಈಗ ಕೃಷಿಯಲ್ಲಿ? ನಮ್ಮ ತಂದೆಯವರು ಇದ್ದಾರೆ ಸರ್, ಆಮೇಲೆ ಅದ್ರ ಜೊತೆಗೆ ನಮ್ಮ ಚಿಕ್ಕಪ್ಪ ಕೂಡ ಇದ್ದಾರೆ. ಅವರು ಈಗ ನಮ್ದು ಮೇನ್ ಇದು ಇರೋದನ್ನೇ ಕೃಷಿಲಿಂದನೇ ಬಂದಿರೋದು, ನಮ್ಮ ಮನೆತನನೇ. ಹಂಗಾಗಿ ನನಗೆ ಅಲ್ಲಿ ಹೋಗಿದಾಗ ಅನಿಸ್ತಿತ್ತು, ಮೊದಲು 4 ವರ್ಷಕ್ಕಿಂತ ಬಿಫೋರು ನಾನು ಸುಮ್ಮನೆ ಓಡಾಡ್ತಾ ಇದ್ದೆ. ಹೊಲ ಅಂದರೆ ಏನು, ಅದ್ರ ಬಗ್ಗೆ ಏನು ನಾಲೆಜ್ ಇರಲಿಲ್ಲ. ಬಟ್ ಅಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳೆಲ್ಲ ನೋಡ್ತಾ ಹೋದರೆ ಏನಾದ್ರೂ ಮಾಡ್ಬೇಕು, ಈಗ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ಏನಪ್ಪಾ ಅಂತ ಕೃಷಿಯಲ್ಲಿ. ಆಮೇಲೆ ಯಾಕಂದ್ರೆ ಈಗ ನೋಡಿ, ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೆ ನಾನು, ಇನ್ಸ್ಪಿರೇಷನ್ ಬೇರೆದವ್ರು ಇನ್ಸ್ಪಿರೇಷನ್ ತಗೋತಾ ಇದ್ದೆ, ಏನಪ್ಪ ಹೊಲದಲ್ಲಿ ಈ ತರ ಎಲ್ಲ ಮಾಡಬಹುದು, ಬರೀ ನಾವು ಏನಂದ್ರೆ ದುಡ್ಡು ಗಳಿಸ್ಬೇಕು ಅಂತಂದ್ರೆ ಬರೀ ಕಾಲೇಜು ಈ ತರನೇ ಬಹಳಷ್ಟು ಹೋಗ್ತಾ ಇದೆ. ಕಾಲರ್ ಜಾಬ್ ಮಾತ್ರ ಅಲ್ಲ, ಹೌದೌದು, ನಾವು ಕೃಷಿನಲ್ಲಿ ಕೂಡ, ಆದ್ರೆ ಕೃಷಿನಲ್ಲಿ ಮೊದಲು ಸ್ವಲ್ಪ ಬಂಡವಾಳ ಹಾಕೋದೇ ಇಂಪಾರ್ಟೆಂಟ್ ಆಗುತ್ತೆ. ಆ ಬಂಡವಾಳ ಎಲ್ಲ ಕರೆಕ್ಟ್ ಆಗಿ ನಾವು ಯಾವ ತರ ಕೆಲಸ ಮಾಡ್ಬೇಕು ಅನ್ನೋದು ಮೊದಲು ಬೇಸಿಕ್ ಆಗಿ ಮಾಹಿತಿಯನ್ನ ತಗೋಬೇಕಾಗ್ತದೆ. ಅಂದ್ರೆ ಕೃಷಿ ಭೂಮಿಯಲ್ಲಿ ಒಂದು ಪ್ರಯೋಗಗಳನ್ನ ಮಾಡಿ ಯಶಸ್ವಿ ಆಗಬಹುದು ಅಂತ ಆಶಾಭಾವನೆ ಇದೆ ಇದೆ ಸರ್. ಈಗ ನೀವು ಒಂದು ಕೃಷಿಗೆ ಆಕರ್ಷಣೆ ಹೊಂದಿದ್ದು ಈ ತೊಗರಿ ಮತ್ತು ಜೋಳ ಒಂದು ರೀತಿಯಲ್ಲಿ ಮಾರುಕಟ್ಟೆ ಕೊರತೆಯಿಂದ ಬಹಳಷ್ಟು ತೊಂದರೆಯಿಂದ ಅನುಭವಿಸಿದ್ರಿಂದ ನೀವು ತೋಟಗಾರಿಕಾ ಬೆಳೆಗಳತ್ತ ಹೆಚ್ಚು ಒಲವನ್ನು ವ್ಯಕ್ತಪಡಿಸಿದ್ದೀರಿ? ಹೌದು ಸರ್, ಹೌದು. ಯಾಕಂದ್ರೆ ಮೊದಲೇ ಕಾಮನ್ ಆಗಿ ಈಗ ನಮ್ ಗುಲ್ಬರ್ಗಾ ಜಿಲ್ಲೆ ಅಂದ್ರೆ ತೊಗರಿನೇ ಇದೆ ಸರ್, ಬಟ್ ಮೊದಲೆಲ್ಲ ನಾವು ಕೂಡ ಅದನ್ನೇ ಮಾಡ್ತಿದ್ವಿ, ತೊಗರಿ ಮಾಡೋದು, ಕಬ್ ಮಾಡೋದು. ಬಟ್ ಏನೋ ಒಂದ್ ಸೈಂಟಿಫಿಕ್ ಇರಲಿಲ್ಲ, ಏನು ಸುಮ್ನೆ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾ ಇದಾರೆ ಅಂತಂದ್ರೆ ಮಾಡ್ತಾರೆ ಅಷ್ಟೇ, ಅದೇ ತರನೇ ಆಗ್ಬಿಟ್ಟಿತ್ತು. ಬಟ್ ಈಗಿನ ಏನಾದ್ರೂ ಚೇಂಜಸ್ ಮಾಡ್ಬೇಕು, ಯಾಕಂದ್ರೆ ಸ್ವಲ್ಪ ಸೈಂಟಿಫಿಕ್ ವೇ ನಲ್ಲಿ ಹೋಗಿದ್ರೆ ಬಹಳ ಚೆನ್ನಾಗಿ ವೈಜ್ಞಾನಿಕ ಪದ್ಧತಿ ಅಳವಡಿಕೆ ಸರ್, ನಮ್ಗೆ ಗೊತ್ತಾಗ್ಲಾರ್ದನ್ನ ನಾವು ಕೆವಿಕೆ ಕಡೆಯಿಂದನೂ ಇನ್ಫಾರ್ಮೇಶನ್ಸ್ ತಗೊಂಡು ಆಮೇಲೆ ಏನಾದ್ರೂ ವಾಣಿಜ್ಯ ಬೆಳೆಗಳನ್ನು ಮಾಡಬಹುದು ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಬೇರೆ ಬೇರೆ ಬೆಳೆಗಳನ್ನು ಮಾಡ್ಕೋತ. ಈಗ ರಾಜ್ಕುಮಾರ್ ಮಚ್ಚಟ್ಟಿ ಅವರು, ನಿಮಗೆ ಎಷ್ಟು ಕೃಷಿ ಭೂಮಿ ಇದೆ? ಒಟ್ಟು 16 ಎಕರೆ ಇದೆ ಸರ್ ನಮ್ಗೆ. ನೀರಾವರಿ ಪ್ರದೇಶ? ಪೂರ್ತಿ ನೀರಾವರಿ ಪ್ರದೇಶ ಸರ್. ಈಗ ಏನೇನ್ ಮಾಡ್ತಾ ಇದ್ರಿ? ಈಗ ವಾಣಿಜ್ಯ ಬೆಳೆಯತ್ತ ನೀವು ಆಕರ್ಷಿತರಾಗಿದ್ರಪ್ಪ, ಏನ್ ಮಾಡಿದ್ರಿ? ಈಗ ನೋಡಿ ಸರ್, ನಾನು ಪ್ರೆಸೆಂಟ್ ಮೇಜರ್ ಕ್ರಾಪ್ ಆಗಿ ಒಟ್ಟು 6 ಎಕರೆನಲ್ಲಿ ಪಪ್ಪಾಯಿಯನ್ನ ಮಾಡಿದ್ದೀವಿ, ಅದ್ರ ಜೊತೆಗೆ ಮತ್ತೆ ಒಂದು 2 ಎಕರೆನಲ್ಲಿ ಇಂಟರ್ ಕ್ರಾಪ್ ಆಗಿ ನಿಂಬೆ ಹಣ್ಣು ಪ್ಲಸ್ ಪೇರು ಸೀಬೆ ಹಣ್ಣನ್ನ ತಗೊಂಡಿದ್ದೀವಿ ಸರ್. ಓಹೋ, ಅಂದ್ರೆ ಈ ಮೂರು ಪ್ರಮುಖ ಬೆಳೆಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೇನೆ ಇನ್ನೂ ಒಂದ್ ಎಕರೆನಲ್ಲಿ ನುಗ್ಗೆ ಪ್ಲಸ್ ಮತ್ತೆ ಇಂಟರ್ ಕ್ರಾಪ್ ಆಗಿ ಯಾವ್ದಂತಂದ್ರೆ ಮಾವಿನ ಗಿಡ ಹಾಕೊಂಡಿದ್ದೀನಿ ಸರ್ ಈಗ. ಅಂದ್ರೆ ಈ ತೊಗರಿ ಜೋಳ ಇದನ್ನ ಕಂಪ್ಲೀಟ್ ಬಿಟ್ಬಿಟ್ರೆ ಹೇಗೆ? ಇಲ್ಲ, ಸ್ವಲ್ಪ ಇದೆ ಸರ್, ಅದು ಇನ್ನುಳಿದ. ಹಾ ಸರ್, ಸೈಡ್ಗೆ ಒಂದೊಂದು ಎಕರೆನಲ್ಲಿ ಇದೆ ಅಷ್ಟೇ. ಈಗ ಮೊದಲಿಗೆ ನಾವು ಮಾತಾಡೋಣ ಪಪ್ಪಾಯ ಬೆಳೆ ಬಗ್ಗೆ. ಪಪ್ಪಾಯ ಬೆಳೆಯನ್ನೇ ಬೆಳೆಸಲಿಕ್ಕೆ ಯಾಕೆ ಮನಸ್ಸು ಮಾಡಿದ್ರಿ ಅಂತ ಸರ್? ಪಪ್ಪಾಯಿ ಯಾಕಂತಂದ್ರೆ ಅದರಲ್ಲಿ ಚೆನ್ನಾಗಿ ಲಾಭ ಇದೆ ಅಂತ ಗೊತ್ತಾಯ್ತು ಸರ್ ನನಗೆ. ಯಾಕಂದ್ರೆ ಸ್ವಲ್ಪ ಅದರಲ್ಲಿ ತಿಳ್ಕೊಂಡು ಮಾಡಿದ್ರೆ ಲಾಭ ಚೆನ್ನಾಗಿ ಬರಬಹುದು. ಎಷ್ಟು ಗಿಡಗಳಿವೆ ಟೋಟಲ್ ಈಗ ನೋಡಿ ಸರ್? ನನ್ನ ಹತ್ರ 6,000 ಗಿಡಗಳಿದೆ. ಓಹೋ, 6,000. 6,000 ಸರ್. ಎಷ್ಟು ಸಮಯದಲ್ಲಿ ಫಲ ಕೊಡುವಂತ ಪಪ್ಪಾಯ ಬೆಳೆಗಳು? ಇದು ಜಸ್ಟ್ 7 ಮಂತ್ಸ್ ಗೆ ಬರುತ್ತೆ ಸರ್. ನಾವು ಏನು ನಾವು ನಾಟಿ ಮಾಡ್ತೀವಲ್ಲ ಅಗಿಗಳೆಲ್ಲ, ನಾವು ನಾಟಿ ಮಾಡಿದ ಬಳಿಕ ಒಂದು 7 ಮಂತ್ಸ್ ಗೆ ನಮ್ಮ ಕ್ರಾಪ್ ಅನ್ನ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಇದು ಈ ನೀವು ನೆಟ್ಟ ಒಂದು ತಳಿ ಏನಾದ್ರು ವಿಶೇಷತೆಯನ್ನು ಹೊಂದಿದೆ? ಹಾ, ಹೊಂದಿದೆ ಸರ್. ಇದು ಬಹಳಷ್ಟು ಹಳೆ ತಳಿ ಇದೆ ಸರ್, ಇದು ರೆಡ್ ಲೇಡಿ 786 ಅಂತ ಸರ್, ತೈವಾನ್. ಅದ್ರ ವಿಶೇಷ ಅಂತಂದ್ರೆ ಹೆಂಗಿದೆ ಸರ್ ಅದು? ಅದ್ರ ವಿಶೇಷ ಏನ್ ಇಂಪಾರ್ಟೆನ್ಸ್ ಅಪ್ಪ ಅಂತಂದ್ರೆ ಬಹಳಷ್ಟು ವೈರಸ್ ಅಟ್ಯಾಕ್ ಆಗಂಗಿಲ್ಲ ಸರ್, ನಾನು ಕೇಳಿದ ಪ್ರಕಾರ. ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತ? ಹಾ ಸರ್, ರೋಗ ನಿರೋಧಕ ಹೊಂದಿರತಕ್ಕಂಥದ್ದು. ಹಂಗಾಗಿ ಈ ಒಂದು ತಳಿಯನ್ನೇ ಚೂಸ್ ಮಾಡಿದ್ದೆ ಸರ್. ಈಗ ಅದರ ಸಾಕಾಣಿಕೆ ಕ್ರಮ ಹೇಗಿದೆ, ಅದು ಬೆಳೆಸುವ ವಿಧಾನಗಳು ಹೇಗಿವೆ, ಗಿಡವಾಗಿ ನೆಟ್ಟದ್ದು ಎಷ್ಟು ಸಮಯದಲ್ಲಿ ಅದು ಹಣ್ಣು ಕೊಡ್ತದೆ, ಅದಕ್ಕೆ ಹೇಗೆ ಪಾಲನೆ ಪೋಷಣೆ ಎಲ್ಲ? ಹಾ ಸರ್, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಪಪ್ಪಾಯಿನಲ್ಲಿ ಮೊದಲು ನಾವು ಬೀಜಗಳನ್ನ ಆಗ್ರೋ ಪೆಸ್ಟಿಸೈಡ್ ಕಡೆಯಿಂದ ಆಗ್ರೋ ಶಾಪ್ ಕಡೆಯಿಂದ ಮೊದಲು ಬೀಜಗಳನ್ನ ತಂದ್ವಿ ಸರ್. ಯಾಕಂದ್ರೆ ನಾವು ಬೀಜಗಳನ್ನು ತರೋದಕ್ಕೂ ಮತ್ತೆ ಸಸಿಗಳು ಅಗಿಗಳನ್ನು ತರೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಏನು ಅಂತಂದ್ರೆ ಖರ್ಚು ಬಹಳ ಕಡಿಮೆ ಆಗುತ್ತೆ ಸರ್ ಇದು. ಆಮೇಲೆ ಇನ್ನೊಂದು, ನಾವು ಬೀಜಗಳನ್ನು ತಂದು ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಮ ವೆದರ್ ನಲ್ಲೇನೆ ಬೆಳೀತಾ ಹೋಗುತ್ತೆ, ಅದು ಸ್ವಲ್ಪ ಅಡ್ಜಸ್ಟ್ ಕೂಡ ಆಗುತ್ತೆ. ಬಟ್ ನಾವು ಅಗಿಗಳನ್ನ ತಂದ್ವಿ ಅಂದ್ರೆ ಖರ್ಚು ಬಹಳಷ್ಟು ಜಾಸ್ತಿ ಇದೆ. ನನ್ನ ಪ್ರಕಾರ ನಾನು ಈಗ ಸಲ ಅದನ್ನೇ ಮಾಡಿದ್ದೆ ಸರ್, ನಾನು ಮೊದಲು ಬೀಜಗಳನ್ನ ತಂದು ಅದನ್ನ ಅಗಿಗಳಾಗಿ ಮಾಡ್ಕೊಂಡ್ವಿ, ಅದನ್ನ ಪಾಲಿಥಿನ್ ಕವರ್ ನಲ್ಲಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಪ್ಲಸ್ ಮಣ್ಣು ಎಲ್ಲಾ ಮಿಶ್ರಣ ಮಾಡಿ ಅಂದ್ರೆ ಸಾವಯವ ಗೊಬ್ಬರವನ್ನೇ ಬಳಸ್ತೀವಿ? ಹಾ, ಸಾವಯವನೇ ಸರ್, ಅದೇ ತರನೇ ಮಾಡ್ಕೊಂಡಿದ್ವಿ. ರಾಸಾಯನಿಕ ಗೊಬ್ಬರ ಬಳಸಲ್ಲ? ಸ್ವಲ್ಪ ಬಳಸ್ತೀವಿ ಸರ್. ಆದ್ರೆ ಮಣ್ಣಿಗೆ ಹಾನಿ ಆಗ್ತದೆ, ಮಣ್ಣಿಗೆ ಹಾನಿ ಆಗ್ತದೆ ಅಂತ ಹೇಳ್ತಾರಲ್ಲ. ಆಗುತ್ತೆ ಸರ್, ಒಮ್ಮಿಗ್ಲೇ ಬಿಟ್ವಿ ಅಂದ್ರೆ ಕಷ್ಟ ಆಗುತ್ತೆ ಸರ್, ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೆಸ್ಬೇಕು. ಹಾ, ಪ್ರಪೋರ್ಷನೇಟ್ ಆಗಿ. ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಈಗ ನಾವು ನೀವು ಹೇಳಿದಾಗೆ ಸಾವಯವ ಪ್ರಕಾರನೇ ಹೋಗ್ತಾ ಇದ್ದೀವಿ ಸರ್. ಈಗ ಪಪ್ಪಾಯ ಬೆಳೆಯನ್ನ ಮಾಡಬೇಕಾದ್ರೆ ಮಣ್ಣಿನಲ್ಲಿ ಏನಾದ್ರೂ ವಿಶೇಷತೆ ಇರ್ಬೇಕು ಸರ್? ಮಣ್ಣಿನಲ್ಲಿ ವಿಶೇಷತೆ ಇರಬೇಕು. ಇದರಲ್ಲಿ ಮೇನ್ ಅಂತಂದ್ರೆ ಇದು ಬಹಳಷ್ಟು ವಿಧದ ಮಣ್ಣುಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆದ್ರೆ ಇದರಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನಾವು ಪಪ್ಪಾಯಿ ಮಾಡಬೇಕು ಅಂತಂದ್ರೆ ಯಾವುದೇ ನೀರ್ ನಿಲ್ತಕ್ಕಂತ ಸ್ಥಳ ಇರಬಾರ್ದು ಸರ್. ನೀರ್ ನಿಲ್ಬಾರ್ದು ಅಂದ್ರೆ ಬಸಿಗಾಲುವೆ ಮಾಡಿ? ಹಾ ಸರ್, ಅಂದ್ರೆ ನೀರು ಜಾರಿ ಹೋಗ್ಬೇಕು, ಅದನ್ನ ನೀರ್ ನಿಲ್ತಕ್ಕಂತಲ್ಲಿ ಮಾಡಿದ್ವಿ ಅಂದ್ರೆ ಅದು ಪೂರ್ತಿ ಹೋಗ್ಬಿಡುತ್ತೆ ಸರ್. ಅದಕ್ಕೆ ತುಂಬಾ ನೀರ್ ಬೇಕಾ ಹೇಗೆ? ಬಹಳಷ್ಟು ಏನ್ ಬೇಕಾಗಂಗಿಲ್ಲ ಸರ್, ಕಡಿಮೆನೆ ಬೇಕು. ಅಷ್ಟೇನು ನಮ್ಗೆ ಡೈಲಿ ಒಂದು ಡ್ರಿಪ್ ಹನಿ ನೀರಾವರಿಯಿಂದಾನೇ ಮಾಡ್ಬೇಕಾಗತ್ತೆ ಇದು. ಅದಕ್ಕೆ ಡ್ರಿಪ್ ನಲ್ಲಿ ಒಂದು ಒನ್ ಅವರ್ ಟು ಅವರ್ ಕೊಟ್ರೆ ಸಾಕಾಗತ್ತೆ ಸರ್. ಅದಕ್ಕೆ ನಮ್ದೆಲ್ಲ ಭೂಮಿ ಈ ಭಾಗದ್ದು ಕಪ್ಪು ಭೂಮಿ. ಹೌದು ಸರ್, ಹೌದು ಭೂಮಿ, ಅಲ್ಲಿ ಇದು ಚೆನ್ನಾಗಿ ಬೆಳೀತದೆ. ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ, ಬಟ್ ನೀರ್ ನಿಲ್ಲುವಂತದ್ದು ಇರಬಾರ್ದು ಅಷ್ಟೇ. ಹವಾಗುಣ ಹೇಗೆ ಇದಕ್ಕೆ ಇರಬೇಕಾಗ್ತದೆ? ಹವಾಗುಣ ಸ್ವಲ್ಪ ಇದು ತೇವಾಂಶ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಸರ್. ಇದ್ರ ಪ್ರಕಾರ ನಾನೀಗ ಮಾಡಿ ಪ್ರಕಾರ ಸ್ವಲ್ಪ ತೇವಾಂಶ ಚೆನ್ನಾಗಿದ್ರೇನೆ ಬೆಸ್ಟ್. ಅಂದ್ರೆ ಬಿಸಿ ಬಿಸಿ ಬೆಳೆದಿದೆ ಸರ್, ಚೆನ್ನಾಗಿ ಬಂದಿದೆ ಸರ್. ನೀವು ತಳಿಗಳ ಬಗ್ಗೆ ಹೇಳಿದ್ರಿ, ಏನಾದ್ರೂ ವಿಶೇಷತೆ? 786 ಸರ್, ಅದು ರೆಡ್ ಲೇಡಿ 786 ಅಂತ. ಇದು ಸ್ವಲ್ಪ ವೈರಸ್ ಕಡಿಮೆ ಇರುತ್ತೆ ಸರ್, ಇದು ವೈರಸ್ ಬಹಳ ಜಲ್ದಿ ಅಟ್ಯಾಕ್ ಮಾಡ್ಕೊಳ್ಳಂಗಿಲ್ಲ. ಅದು ರೈತನಿಗೆ ಉಪಯೋಗಕಾರಿ, ಯಾಕಂದ್ರೆ ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗುತ್ತೆ ಸರ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಹಣ ಉಳಿಯುತ್ತದೆ ಈ ರೀತಿಯಾಗಿ ಮಾಡಿದ್ರೆ ಅಂತ? ಅಗಿಗಳು ನಾವು ಆಕ್ಚುಲಿ ಈಗ ನಾವು ಸಸಿಗಳನ್ನ ಬೇರೆ ಕಡೆಯಿಂದ ತರಿಸ್ದೀವಿ ಅಂತಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸರ್. ಉಳಿತಾಯ ಅನುಸರಿಸಿದ್ದೀವಿ ಅಲ್ವಾ? ಈ ಸಲ ಒಂದು 50% ಉಳಿದಿದೆ ಸರ್. ಆಕ್ಚುಲಿ ನಾವು ಈಗ ನೋಡಿ ಸರ್, ಒಂದು 2 ಲಕ್ಷ ಹತ್ತೋದನ್ನ 1 ಲಕ್ಷ ಅಷ್ಟೇ ಹತ್ಬಿಟ್ಟಿದೆ. ನಿಮಗಾಗಿ ಮಾತ್ರ ಬೆಳೀತೀರಾ ಇದು? ಈ ಗಿಡಗಳನ್ನ ಬೆಳೆಸುವಂತ ವಿಧಾನವನ್ನು ಅನುಸರಿಸಿದಿರ? ಬೇರೆ ಮಾರಾಟಕ್ಕೂ ಬಳಸ್ತಿದ್ದೀರಾ? ಇಲ್ಲ, ಮಾರಾಟಕ್ಕೆ ಮಾಡಿಲ್ಲ ಸರ್. ಯಾಕಂದ್ರೆ ಈ ಸಲ ನಾವು ಫಸ್ಟ್ ಟೈಮ್ ಮಾಡಿರೋದು ನಮ್ ಸಲುವಾಗಿ ಅಂತಾನೆ ಮಾಡಿದ್ದೀವಿ ಸರ್. ಇದು ಯಾವ ತಿಂಗಳಲ್ಲಿ ಈ ಅಗೆಗಳನ್ನು ಮಾಡಿದ್ರಿ ನೀವು? ನಾವು ಆಕ್ಚುಲಿ ಡಿಸೆಂಬರ್ ನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಪ್ರೊಸೆಸ್, ಬಟ್ ನಾನು ಹಚ್ಚಿರೋದು ಫೆಬ್ರವರಿನಲ್ಲಿ. ಅಂದ್ರೆ ಒಂದು 45 ಡೇಸ್ ಆಗ್ಬೇಕು ಸರ್, ಅದು 45 ಅಬೋವ್ ಆಗ್ಬೇಕು ಆ ಒಂದು. ಈ ಅಗಿಗಳನ್ನು ಎಷ್ಟು ಅಂತರದಲ್ಲಿ ಹಾಕಬೇಕು, ಹೇಗೆ ಅದು ಕ್ರಮ? ಕ್ರಮ ಸರ್, ಈಗ ನೋಡಿ, ಇದನ್ನ ನಾವು ಅಗಿ 45 ಡೇಸ್ ಆದ ನಂತರ ಆ ಬರೋದಕ್ಕಿಂತ ಮುಂಚೆ ನಾವು ಎಲ್ಲಾ ಹೊಲ ನಮ್ಮ ಪ್ರದೇಶ ಏನಿರುತ್ತಲ್ಲ ಸರ್, ಬೆಳೆಯ ಪ್ರದೇಶ, ಅದು ಎಲ್ಲ ಚೆನ್ನಾಗಿ ಹದ ಮಾಡ್ಕೊಳ್ಬೇಕು ಮೊದಲು. ಚೆನ್ನಾಗಿ ಒಂದೇ ಸಮನಾಗಿ ಮಾಡಿಕೊಂಡು ಅದಕ್ಕೆ ಮೊದಲು ಎಲ್ಲಾನು ಒಂದು, ಈಗ ನೋಡಿ, ಸಾಲಿನಿಂದ ಸಾಲಿಗೆ 8 ಫೂಟ್ ಅನ್ನ ತಗೊಳ್ಬೇಕಾಗುತ್ತೆ ಸರ್. ಆಮೇಲೆ ನಾವು ಗಿಡದಿಂದ ಗಿಡಕ್ಕೆ 6 ಫೂಟ್ ಅನ್ನ ತಗೋಬೇಕಾಗುತ್ತೆ. ಈ ತರ ಮಾಡಿಕೊಂಡು ಆಮೇಲೆ ಅದಕ್ಕೆ ಡ್ರಿಪ್ ನೀರಾವರಿ ಅಂತೂ ಮೊದಲನೇ ಹಾಕಿರ್ಬೇಕು. ಆ ಪ್ರಕಾರ ಮಾಡಿದ್ದೀವಿ ಸರ್. ಡ್ರಿಪ್ ನೀರಾವರಿ, ಡ್ರಿಪ್ ನೀರಾವರಿ ಬೇಕು ಸರ್. ಇಷ್ಟು ಅಂತರವನ್ನ ಇಟ್ಟುಕೊಳ್ಬೇಕು. ಹಾ ಹೌದು, ಬೆಳಿಲಿಕ್ಕೆ ಅನುಕೂಲ ಅಂತ. ಹೌದು ಸರ್, ಹೌದು. 1 ಎಕರೆಯಲ್ಲಿ ಎಷ್ಟು ಗಿಡಗಳು ನಿಲ್ತಾವ? 908 ಕೂಡುತ್ತೆ ಸರ್, 908. ಇಂತ ಒಮ್ಮೆ ಗಿಡ ಹಾಕಿದ ಮೇಲೆ ದಿನ ಅದನ್ನು ಕಾಯ್ಬೇಕಾಗ್ತದೆ, ಯಾವ ರೀತಿ ಬೆಳೀತದೆ ಏನಂತ ಹಾಗೇನಾದ್ರೂ ಗಮನ ಹರಿಸ್ಬೇಕು? ಗಮನ ಹರಿಸ್ಬೇಕು ಸರ್. ಅದು ಆಕ್ಚುಲಿ ನಾವು ಡೈಲಿ ಮಾಡಿದ್ರು ಚೆನ್ನಾಗಿ ಸರ್, ಯಾಕಂದ್ರೆ ನಮ್ಗೆ ವ್ಯತ್ಯಾಸ ಕಂಡು ಬರುತ್ತೆ ಸರ್. ಏನಾದ್ರೂ ಈಗ ಚೆನ್ನಾಗಿ ಬೆಳೀತಾ ಇರೋದು ಚೆನ್ನಾಗಿ ಬೆಳೀತಾನೆ ಬೆಳೆ ಇರ್ತಾ ಇರಲಿಲ್ಲ, ಅದನ್ನ ನಾವು ಕಂಡುಹಿಡಿಬಹುದು, ವ್ಯತ್ಯಾಸಗಳನ್ನ ನೋಡಬಹುದು. ಅದರಲ್ಲಿ ಏನಾದ್ರೂ ನಮ್ಗೆ ಕೊರತೆ ಕಂಡು ಬಂತು, ಈಗ ಯಾವುದು ಎಲ್ಲೋ ಒಂದು ಚೆನ್ನಾಗಿ ಅಂದ್ರೆ ಗ್ರೀನರಿ ಆಗಿರುತ್ತೆ, ಯಾವುದೋ ಒಂದು ಎಲ್ಲೋ ಆಗ್ಬಿಡ್ತು ಲೀಫ್, ಏನೋ ಪ್ರಾಬ್ಲಮ್ ಇದೆ ಅಂತ ಅದನ್ನ ನಾವು ಗೊತ್ತು ಮಾಡ್ಕೋಬಹುದು. ಈಗ ನೀವು ಹೇಳಿದ್ರೆ ರೆಡ್ ಲೇಡಿ 786 ಅಂತ ಒಂದು ತಳಿ ಇದೆ, ಅದನ್ನ ಹಾಕಿದ್ರೆ ರೋಗ ಬರುದಿಲ್ಲ ಅಂತ. ಅಂದ್ರೆ ನಿಮ್ಮ ಪಪ್ಪಾಯಿಗೆ ರೋಗನೇ ಬರುದಿಲ್ಲ ಹೇಗೆ? ಇಲ್ಲ ಬರುತ್ತೆ ಸರ್, ಬಟ್ ಆದ್ರೆ ಅದ್ ಹೆಂಗದಂದ್ರೆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಸರ್. ಆಮೇಲೆ ಅದೇ ಈಗ ಏನೋ ಒಂದು ರೋಗ ಕಾಣಿಸ್ತಾ ಇದೆ ಅಂದ್ರೆ ನಿರ್ವಹಣಾ ಕ್ರಮ ಎಚ್ಚರ ಮಾಡ್ಬೇಕು. ಹೌದು, ಎಸ್ ಸರ್, ಎಸ್. ಈಗ ಅದನ್ನ ನಾನು ಹೇಳಿದೆ, ನಾನು ವ್ಯತ್ಯಾಸಗಳನ್ನ ನೋಡ್ತಾ ಇರಬೇಕು, ಡೈಲಿ ವಾಚ್ ಮಾಡ್ಬೇಕು ಅಂತ ಹೇಳಿದೆ. ಬಟ್ ಹಂಗೇನಾದ್ರೂ ವಾಚ್ ಮಾಡೋದ್ರಲ್ಲಿ ನಮ್ಗೆ ಸ್ವಲ್ಪ ಅನಿಸ್ತಂದ್ರೆ ಅದಕ್ಕೆ ನಾವು ಆದಷ್ಟು ಬೇಗ ಸೊಲ್ಯೂಷನ್ ತಗೊಳ್ಬೇಕು. ಈಗ ನೀವು ಈ ರೀತಿ ಒಂದು ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ನಿಮಗೆ ಸಲಹೆ ಸೂಚನೆ ಕೂಡ ಅಗತ್ಯ ಇರ್ತದೆ. ಎಲ್ಲಿಂದ ಪಡಿತೀರಿ, ಹೇಗೆ ಪಡಿತೀರಿ? ನಾನು KVKಯಿಂದ ತಗೊಳ್ತಾ ಇದ್ದೀನಿ ಸರ್. ಈಗ ಅದು ಏನಿದೆ ಇನ್ಫಾರ್ಮೇಶನ್, ಈಗ ನಾವು ವಾಟ್ಸಪ್ ಇದೆ, ವಾಟ್ಸಪ್ ನಿಂದ ಫೋಟೋ ತಗೊಂಡು ಸರ್ ಕಡೆಯಿಂದ ತಗೋಬಹುದು, ಇಲ್ಲಾಂದ್ರೆ ಸರ್ ಅವ್ರ ಕೂಡ KVK ಕಡೆಯಿಂದ ನಮ್ಗೆ ಎಲ್ಲರೂ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಅಂದ್ರೆ KVK ಕಡೆಯಿಂದ ನಿಮಗೆ ರೈತರಿಗೆ ಎಲ್ಲ ರೀತಿ ಮಾಹಿತಿ ಸಿಗ್ತಾ ಇದೆ ಸರ್. ನಾನು ಅಲ್ಲಿ ಪ್ರಮುಖರಾಗಿರ್ತಕ್ಕಂಥ ರಾಜು ತೆಗ್ಗಳಿ ಸರ್ ಅವರಾಗಿರ್ಬೋದು, ಜೈರ್ ಸರ್ ಅವರಾಗಿರ್ಬೋದು, ವಾಸುದೇವ್ ಸರ್ ಅಂತ ಇದ್ದಾರೆ ಸರ್, ಅವ್ರ ಕಡೆಯಿಂದ ಎಲ್ಲಾ ಮಾಹಿತಿಗಳನ್ನ ತಗೊಂಡು ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಅನ್ನ ಕಂಡಿಡ್ಕೊಂಡಿದ್ದೀವಿ. ನೀವೀಗ ಹೇಳಿದ್ರಿ ನಾನು ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಬಳಸ್ತೇನೆ, ಸ್ವಲ್ಪ ಸಾವಯವ, ಜೊತೆ ಜೊತೆಗೆ ಆದ್ರೆ ಬೆಳವಣಿಗೆಗೆ ಏನು ತೊಂದರೆ ಆಗೋದಿಲ್ವೋ? ಒಂದು ಕಡೆ ರಾಸಾಯನಿಕ ಮತ್ತೊಂದು ಕಡೆ ಸಾವಯವ ಗೊಬ್ಬರ. ಇಲ್ಲ, ರಾಸಾಯನಿಕ ಹೆಂಗಂತಂದ್ರೆ ಸಾವಯವನೇ ಜಾಸ್ತಿ ತಗೊಳ್ತಾ ಇರೋದು ಸರ್, ಬಟ್ ತೊಂದರೆ ಏನ್ ಆಗಂಗಿಲ್ಲ. ಯಾಕಂದ್ರೆ ನಾವು ಪೂರ್ತಿ ಸಾವಯವ ಅಂದ್ರೂ ಬಹಳ ಕಷ್ಟ ಆಗುತ್ತೆ ಸರ್, ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ. ಈ ಪಪ್ಪಾಯಕ್ಕೆ ರೋಗ ಬರುದಂದ್ರೆ ಯಾವ ಯಾವ ವಿಧದ ರೋಗಗಳು ಬರ್ತವೆ? ಅದು ಲೀಫ್ ಕರ್ಲ್ ಅಂತ ಬರುತ್ತೆ ಸರ್, ಬಹಳಷ್ಟು ಇದರಲ್ಲಿ ರೋಗಗಳದಾವ ಸರ್. ಯಾವುದು ಅಂತಂದ್ರೆ ಪಪ್ಪಾಯ ಲೀಫ್ ಕರ್ಲ್ ಅಂತ, ಇದು ಕೂಡ ಬಹಳ ಒಂದು ದೊಡ್ಡ ಡಿಸೀಸ್ ಅಂತ ಹೇಳ್ಬೋದು. ಆಮೇಲೆ ಪಪ್ಪಾಯ ರಿಂಗ್ ಸ್ಪಾಟ್ ಅಂತ ಬರುತ್ತೆ, ಆಮೇಲೆ ಸಿ ಶೇಪ್ಡ್ ಆಗಿ ಬೀಳುತ್ತೆ ಸರ್, ಕಾಯಿ ಮೇಲ್ಮೇಲೆ ಸಿ ಶೇಪ್ಡ್ ರೌಂಡ್ ರೌಂಡ್ ಡಾಟ್ಸ್ ಬರುತ್ತೆ ಈ ತರ. ಮತ್ತೆ ಪಪ್ಪಾಯ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಬರುತ್ತೆ, ಪಪ್ಪಾಯ ಬಂಚಿ ಟಾಪ್ ಡಿಸೀಸಸ್ ಅಂತ ಬರುತ್ತೆ, ಪಪ್ಪಾಯ ಮೋಸೈಕ್ ವೈರಸ್ ಅಂತ, ಇದು ಕೂಡ ಈ ತರ ಒಂದಿಷ್ಟು ವೈರಸ್ ಗಳನ್ನ ಅಟ್ಯಾಕ್ ಮಾಡತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ ಸರ್. ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಈಗ ಈ ರೀತಿ ಸಾವಯವದಲ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರದವರು ಸಲಹೆ ಮಾಡ್ತಾ ಇದ್ರೆ. ಹೌದು ಎಸ್ ಸರ್. ಈಗ ಬಹಳ ಮುಖ್ಯವಾಗಿ ರೈತನಿಗೆ ಯಾವುದೇ ತೋಟಗಾರಿಕೆ ಬೆಳೆಯನ್ನು ಬೆಳೆದರೂ ಕೂಡ ಮಾರುಕಟ್ಟೆಯ ಒಂದು ಜಾಲ ಬೇಕಾಗ್ತದೆ. ಎಸ್ ಸರ್. ಅದಕ್ಕೆ ಏನ್ ಮಾಡಿದ್ದೀರಿ ನಮ್ಮಲ್ಲಿ? ಮೊದಲನೇದಾಗಿ ಅದೇ ಬಹಳ ಕಷ್ಟ ಅಂತ ಹೇಳ್ಬಹುದು ಸರ್. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಮಾರುಕಟ್ಟೆ ಪ್ರಾಬ್ಲಮ್ ಇರೋದ್ರಿಂದನೇ ನಾವು ಬಹಳಷ್ಟು ನಷ್ಟ ಅನುಭವಿಸ್ತೀವಿ. ಕಟಾವಿಗೆ ಬರ್ತದೆ, ಅದನ್ನ ಮಾರಾಟ ಮಾಡೋದು ಹೇಗೆ? ಈಗ ಆಲ್ರೆಡಿ ಬಂದಿದೆ ಸರ್, ಕಟಾವ್ ಬಂದಿದೆ, ಬಟ್ ಈಗ ಮಾರಾಟ ಮಾಡ್ತಾ ಇದೀವಿ ಸರ್ ಚೆನ್ನಾಗಿ. ಅಂದ್ರೆ ಏಜೆಂಟ್ ತ್ರೂನೇ ಮಾಡ್ತಾ ಇದೀವಿ. ಇನ್ನು ಮಾರುಕಟ್ಟೆ ಬಗ್ಗೆ ನಮ್ಗೆ ಹೋಗ್ತದೆ, ಇದನ್ನ ಬಾಂಬೆ ಹೋಗುತ್ತೆ ಸರ್, ಡೆಲ್ಲಿ ಹೋಗುತ್ತೆ, ಪುಣೆ ಹೋಗುತ್ತೆ, ಇಂದೋರ್ ಹೋಗುತ್ತೆ. ಈಗ ಹೊಸದಾಗಿ ಪಪ್ಪಾಯದಲ್ಲಿ ಏನ್ ಕಂಡಿದ್ದೇವೆ ಅಂತ ಹೇಳಿದ್ರೆ, ಕೆಲವು ಹಿಂದೆ ನಾವು ಎಲ್ಲ ಪಪ್ಪಾಯ ಅಂತ ಹೇಳಿದ್ರೆ ಅದರಲ್ಲಿ ಒಳಗೆ ಬೀಜಗಳಿರ್ತವೆ. ಈಗ ಬೀಜಗಳೇ ಇರುವುದಿಲ್ಲ, ಸೀಡ್ಲೆಸ್ ಅಂತ ಬರ್ತಾ ಇದೆ. ನಿಮ್ಮದು ಯಾವುದು? ನಮ್ದು ಬೀಜ ಇರತಕ್ಕಂಥದ್ದು ಸರ್. ಬೀಜ ಇರತಕ್ಕಂಥದ್ದು ಒಂದೊಂದರಲ್ಲಿ ಬೀಜನೂ ಇರಂಗಿಲ್ಲ ಸರ್, ಎರಡು ಟೈಪ್ ನಲ್ಲೇನೆ ಬರುತ್ತೆ ಅದು. ಮತ್ತೆ ಈ ತಳಿಯಲ್ಲಿ ಎರಡು ಒಟ್ಟಿಗೆ ಎರಡು ಇರುತ್ತೆ ಸರ್. ವಿಶೇಷ ಅಂದ್ರೆ? ಹಾ ವಿಶೇಷ ಸರ್. ರುಚಿ ಹೇಗಿದೆ? ರುಚಿ ಚೆನ್ನಾಗಿದೆ ಸರ್. ಈಗ ನೀವು ಒಂದು ಎಕರೆಗೆ ಎಷ್ಟು ಆದಾಯವನ್ನ ಗಳಿಸ್ತೀರಿ ಇದರಿಂದ? ಈಗ ಪ್ರೆಸೆಂಟ್ ಹೇಳ್ಬೇಕಂತಂದ್ರೆ ಸರ್, ಈಗ ಆಲ್ರೆಡಿ ನಮ್ದು 7 ತಿಂಗಳು ಆಗಿದೆ ಸರ್, ಈಗ 9 ಮಂತ್ಸ್ ಕ್ರಾಪ್ ಬಂದಿದೆ. ಈಗ ಆಲ್ರೆಡಿ ನಮ್ಗೆ ಒಂದು 10 ಲಕ್ಷ ಲಾಭ ಆಗಿದೆ ಸರ್. ಇನ್ನು ಕೂಡ ಒಂದು 4 ತಿಂಗಳು ಹೋಗ್ತಕ್ಕಂತ ಇದೆ, ಇನ್ನು ಕೂಡ ಒಂದು 10 ಲಕ್ಷ ಲಾಭ ಆಗ್ತಕ್ಕಂತ ಚಾನ್ಸಸ್ ಇದೆ ಸರ್. ಖರ್ಚು ಮತ್ತು ಆದಾಯವನ್ನು ಗಮನಿಸಿದಾಗ ಲಾಭ ಇದೆ ಸರ್. ಈಗ ನೋಡಿ, ನನ್ನ ಪ್ರಕಾರ ಒಂದು 8 ಎಕರೆನಲ್ಲಿ, ಇನ್ನೊಂದು ಪ್ಲಾಟ್ ನಲ್ಲಿ 8 ಎಕರೆನಲ್ಲಿ ಮಾಡಿದೀವಿ, ಅದರಲ್ಲಿ ಒಟ್ಟು 20 ಲಕ್ಷ ಲಾಭ ಅಂತ ಅನ್ಕೊಂಡಿದ್ದೀವಿ ಸರ್. ಈಗ ಆಲ್ರೆಡಿ 10 ಲಕ್ಷ ಬಂದಿರುತ್ತೆ, ಅದಕ್ಕೊಂದು 5 ಲಕ್ಷ ಬಂದಿದೆ ಸರ್. 20 ಲಕ್ಷ ಲಾಭ ಅಲ್ಲ, 20 ಲಕ್ಷ ಲಾಭದಲ್ಲಿ 5 ಲಕ್ಷ ಖರ್ಚಾಗಿದೆ, ಒಂದು 15 ಲಕ್ಷ ಲಾಭ ಅಂತ ಬರುತ್ತೆ. ಒಂದು ಗಿಡದಲ್ಲಿ ಎಷ್ಟು ಕಾಯಿಗಳಾಗ್ತವೆ? ಒಂದು 80-100 ಕೆಜಿ ತನ ಆಗುತ್ತೆ ಸರ್. 80-100 ಕೆಜಿ ಒಂದು ಕ್ವಿಂಟಲ್ ವರೆಗೆ ಆಗುತ್ತೆ. ಎಷ್ಟು ಕಾಯಿಗಳು? ದೊಡ್ಡ ಗಾತ್ರದ ಸಣ್ಣ ಕಾಯಿ? ಸಣ್ಣ ಗಾತ್ರದಿಂದಾನೇ ಬರುತ್ತೆ ಸರ್, ಅದು ಕೆಳಗಿನಿಂದಾನೇ ಬರುತ್ತೆ. ನಾವು ಕೆಳಗಿಂದ ಕಟಾವ್ ಮಾಡ್ತಾ ಹೋದಂಗ ಮೇಲಿಂದ ಸ್ವಲ್ಪ ದಪ್ಪ ದಪ್ಪ ಆಗಿ ವೇಟ್ ಕೂಡ ಜಾಸ್ತಿ ಆಗ್ತದೆ. ಈ ತಳಿ ಎಷ್ಟು ಎತ್ತರವರೆಗೆ ಬೆಳೀತದೆ? ಇದು ಮಿನಿಮಮ್ 8 ಫುಟ್ ತನಕ ಬರಬಹುದು ಸರ್. ಓಹೋ, ಇದು ಒಮ್ಮೆ ಕಟಾವಿಗೆ ಬಂದಾಗ ಎಷ್ಟು ದಿನದಲ್ಲಿ ಸಾಗಣೆ ಮಾಡಬೇಕು, ಮಾರಾಟಗಾರರಿಗೆ ಕೊಡಬೇಕಾಗ್ತದೆ? ಅದು ಅದು ಯಾವ ತರ ಅಂತಂದ್ರೆ, ಈಗ ನೋಡಿ ಸರ್, ಅದಕ್ಕೆ ಒಂದು ಪಟ್ಟಿ ಅಂತ ಕರಿತೀವಿ ಸರ್ ಕಾಮನ್ ವರ್ಡ್ ನಲ್ಲಿ, ಅದು ಎಲ್ಲೋ ಸ್ವಲ್ಪ ಪಟ್ಟಿ ಬಿದ್ದ ಬಿಡುತ್ತೆ. ಅದನ್ನ ಒಂದ್ 2 ಪಟ್ಟಿ ಆಯ್ತಂದ್ರೆ ಅದು ಕಟಾವ್ ಬಂದ್ಬಿಟ್ಟಿದೆ ಅಂತ ಅರ್ಥ ಆಗುತ್ತೆ. ಅದು ಅದು ನಾವು 2 ಪಟ್ಟಿನಲ್ಲೇ ಕಟಾವ್ ಮಾಡಿದೀವಿ ಅಂತಂದ್ರೆ ಅದು ನಾವು ಬೇರೆ ಕಡೆ ಸಾಗಣೆ ಮಾಡ್ಲಿಕ್ಕೆ, ಈಗ ಡೆಲ್ಲಿ ಅಂದ್ರೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ, ಅದನ್ನ ಅಲ್ಲಿಗೆ ಹೋಗೋ ತನಕನು ಅದು ಹಣ್ಣಾಗ್ಬಿಟ್ಟಿರುತ್ತೆ. ಈಗ ಒಂದೇ ಸಮಯದಲ್ಲಿ ನೀವು ಸಸಿಗಳನ್ನ ನೆಡ್ತೀರಿ, ಅದು ಕಟಾವ್ಗೆ 7 ತಿಂಗಳಲ್ಲಿ ಬರ್ತದೆ? ಒಮ್ಮೆಲೆ ಕಟಾವ್ ಬರ್ತದೆ ಅಲ್ಲ, ಹಂತ ಹಂತವಾಗಿ? ಒಮ್ಮಿಗ್ಲೆ ಬರುತ್ತೆ ಸರ್, ಒಮ್ಮಿಗ್ಲೆ ಬರುತ್ತೆ. ಬಟ್ ನಾವು ಅದು ಟೈಮ್ ಒಂದು 2 ದಿನ 3 ದಿನ ಲೇಟ್ ಆಗಲ್ಲ. ನೀವೊಂದು ಮಾತು ಹೇಳಿದ್ರಿ, ಕೆಳಗಿನದು ದೊಡ್ಡದಿರುತ್ತೆ, ಆಮೇಲೆ ಸ್ವಲ್ಪ ಸಣ್ಣದಿರುತ್ತೆ. ಅಂದ್ರೆ ಕೆಳಗಿನಿಂದ ಕಟಾವ್ ಮಾಡಿದಂಗ ಮೇಲೆ ದಪ್ಪ ಆಗುತ್ತಾ ಹೋಗುತ್ತೆ, ಅದಕ್ಕೆ ಟೈಮ್ ಇರುತ್ತೆ. ಈಗ ನಾವು ಕೆಳಗಿಂದೆಲ್ಲ ತಗೊಂಡ್ ಬಿಡ್ತೀವಿ, ಮೇಲಿಂದ ಇನ್ನ ದಪ್ಪ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಕಟಾವಿನ ಅವಧಿಯಲ್ಲಿ ಎಷ್ಟು ಗ್ಯಾಪ್ ಇರಬೇಕಾಗುತ್ತೆ ಕೆಳಗಿನಿಂದ ಮೇಲೆಗೆ ಕಟಾವ್ ಮಾಡ್ಲಿಕ್ಕೆ? ಒಂದು 15 ಡೇಸ್ ತಗೊಳ್ಳುತ್ತೆ ಸರ್. ಅಷ್ಟೇ? 15 ಡೇಸ್ 10 ಡೇಸ್ ಡಿಪೆಂಡ್ ಅಪಾನ್ ಕಾಯಿ ಮೇಲೆ ಹೋಗುತ್ತೆ ಸರ್, ಕಾಯಿ ಎಷ್ಟಿದೆಯೋ ಅದ್ರ ಮೇಲೆ 8-10 ದಿನದಲ್ಲೇ ಒಂದೊಂದು ಕಟಾವ್ ಸ್ಟಾರ್ಟ್ ಆಗುತ್ತೆ. ಈಗ ಕಟಾವ್ ಆದ ಮೇಲೆ ನಷ್ಟ ಅಂತ ಏನಾನ ಅನುಭವಿಸ್ತೀರಾ? ಈ ಕಾಯಿ ಕಟಾವಿನಲ್ಲಿ ಹಾಳಾಗುವುದು ಅಥವಾ ಅದನ್ನು ಕಾಪಿಡುವಂತ ವ್ಯವಸ್ಥೆ ಸರಿಯಾಗಿ ಆಗದಿದ್ರೆ ಹಾಗೇನಾದ್ರೂ ಇದೇನೆ ಅಂದ್ರೆ? ಇದೆ ಸರ್ ನಷ್ಟ ಅಂತಂದ್ರೆ, ಯಾವ ರೀತಿ ಅಂದ್ರೆ ಮಳೆ ಏನಾದ್ರೂ ಜಾಸ್ತಿ ಬಂತು, ಆ ಮೂಮೆಂಟ್ ನಲ್ಲಿ ಸ್ವಲ್ಪ ತೊಂದರೆ ಆಗ್ಬಹುದು. ಬಟ್ ಕಟಾವಿನಲ್ಲಿ ಅಷ್ಟೊಂದು ನಷ್ಟ ಆಗ್ತಕ್ಕಂಥ ಚಾನ್ಸಸ್ ಯಾವುದು ಇಲ್ಲ ಸರ್. ನಾವು ಬಿಫೋರ್ ಅನ್ನೇ ಸ್ವಲ್ಪ ಒಂದ್ 2 ದಿನ ಬಿಫೋರ್ ಅನ್ನೇ ಕಟಾವ್ ಮಾಡೋದ್ರಿಂದ ಇದು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಮಾರಾಟಕ್ಕೆ ಏಜೆಂಟರ ಮೂಲಕ ಮಾಡ್ತೀರಿ, ಮಧ್ಯವರ್ತಿಗಳ ಮೂಲಕ ಮಾಡ್ತೀರಿ ಅಂತ ಹೇಳಿದ್ರಿ. ಹೌದು ಸರ್. ಅವಾಗ ನಿಮ್ಗೆ ಲಾಭ ಒಂದಷ್ಟು ಕಡಿಮೆ ಆಗೋದಿಲ್ವಾ? ಆಗುತ್ತೆ ಸರ್, ಬಟ್ ಮಾರ್ಕೆಟ್ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಇರ್ಲಾರ್ದಷ್ಟು. ಯಾಕಂತಂದ್ರೆ ನಾವು ಅಲ್ಲಿನ ಮಾರುಕಟ್ಟೆ ಯಾವ ತರ ಅಂತ ಇನ್ನ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ, ಹಂಗಾಗಿ ನಾವು ಇಲ್ಲಿ ಏಜೆಂಟ್ ಥ್ರೂನೇ ಮಾರಾಟ ಮಾಡ್ತಾ ಇದ್ದೀವಿ. ಈಗ ಆ ವ್ಯವಸ್ಥೆಯನ್ನು ತಿಳ್ಕೊಳ್ಳುವವರೆಗೆ ಇದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ ಅಲ್ವಾ? ಹೌದು. ನೀವು ನಿಮ್ಮದೇ ಆದಂತ ಒಂದು ಮಾರಾಟಕ್ಕೆ ಏನಾದ್ರೂ ವ್ಯವಸ್ಥೆ ಇದೆ? ಹೊಲದಲ್ಲಿ ಯಾರಾದ್ರೂ ಬಂದು ಖರೀದಿ ಮಾಡುದಿದ್ರೆ ಮಾಡ್ತೀರಾ? ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಸರ್. ಹೇಗೆ, ಕಿಲೋಗೆ ಎಷ್ಟು ಮಾಡ್ತೀರಿ? ಅಲ್ಲಿ ನಾವು ಕಿಲೋಗೆ ಒಂದು 10 ರೂಪಾಯಿ ಕೆಜಿ ಹಂಗ್ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ 40 ರೂಪಾಯಿ ಎಲ್ಲ ಕೊಡ್ತೇವಲ್ಲ. ಹೌದು ರಾಜ್ಕುಮಾರ್ ಅವರು. ಎಸ್ ಸರ್, ಹೌದು ಸರ್, ಅದೇ ಪ್ರಾಬ್ಲಮ್. 4 ಪಟ್ಟು ಹೊರಗೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಕೊಡ್ತೇವೆ. ಹೌದು ಸರ್ ಅಲ್ವಾ? ಹೌದು ಸರ್. ರೈತನ ಯಾವಾಗ್ಲೂ ಬೆಳೆಗಾರನಿಗೆ ಇದೇ ಸಂಕಷ್ಟ. ಹೌದು ಸರ್. ಇದೇ ದೊಡ್ಡ ತೊಂದರೆ ಅಂತ ಹೇಳ್ಬಹುದು ಸರ್. ನಿಮ್ಮದೇ ಮಾರುಕಟ್ಟೆ ಒಂದು ಜಾಲ ವ್ಯವಸ್ಥೆ ಆದ್ರೆ ಒಂದಷ್ಟು ಲಾಭ ನಿಮಗೆ ಬಂದ್ಬಿಡುತ್ತೆ ಸರ್ ಅಲ್ವಾ. ಅದು ಮುಂದಿನ ರೂಪಾಯಿಗೆ ನೀವು ಮಾರಾಟ ಮಾಡ್ತೀರಿ, 40 ರೂಪಾಯಿಗೆ ನಾವು ಖರೀದಿ ಮಾಡ್ತೀವಿ, 30 ರೂಪಾಯಿ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆಯವರಿಗೆ ಹೋಗುತ್ತೆ. ಹೌದು ಸರ್ ಹೌದು, ಬೆಳೆಗಾರನಿಗೆ ಕಡಿಮೆನೆ ಸಿಗ್ತದೆ ಅಲ್ವಾ. ಹೌದು ಸರ್. ಈಗ ನೀವು ಇಂಥ ಒಂದು ಅನುಭವಸ್ಥರು ಈ ಒಂದು ಪಪ್ಪಾಯ ಕೃಷಿಯಲ್ಲಿ, ನೀವು ಎದುರಿಸ್ತಿರುವಂತಹ ಸವಾಲುಗಳು ಅಂತ ಏನು ಮಾರುಕಟ್ಟೆದಲ್ಲದೆ? ಮಾರುಕಟ್ಟೆ ಅಲ್ಲದೇನೆ ಈಗ ನೋಡಿ ಸರ್, ಮೇನ್ ಅಂತಂದ್ರೆ ಇದರಲ್ಲಿ ಈಗ ವೆದರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಪ್ರಕೃತಿ ವಿಕೋಪನೆ, ಅತಿವೃಷ್ಟಿ, ಅನಾವೃಷ್ಟಿ. ಹೌದು ಸರ್, ಅತಿವೃಷ್ಟಿನೇ ಬಹಳ ಕಷ್ಟ ಆಗ್ತಾ ಇದೆ. ಈಗ ಈ ನೀರು ಇಲ್ಲದ ಟೈಮ್ನಲ್ಲಿ ನೀವೇನು ಮಾಡ್ತೀರಿ? ಬಾವಿ ಇದೆ, ಹೇಗೆ ಬಾವಿ ಇದೆ ಸರ್, ನೀರು ಚೆನ್ನಾಗಿದೆ. 16 ಎಕರೆ ಕೃಷಿ ಇದೆ, ಎಷ್ಟು ಬಾವಿಗಳಿವೆ? 2 ಬಾವಿ ಇದೆ ಸರ್, 2 ಬಾವಿ ಇದೆ, ಒಂದು ಬೋರ್ವೆಲ್ ಇದೆ ಸರ್. ನೀರು ಬಹಳ ಸಾಕಾಗಿ ಉಳಿಯುತ್ತೆ ಸರ್. ಇನ್ನು ಅದೊಂದು ಒಳ್ಳೇದು ವರದಾನ. ಯಾವುದೇ ಬೆಳೆಯನ್ನು ಕೂಡ ಬೆಳಿಬಹುದು. ಹೌದು ಸರ್ ಹೌದು. ಈಗ ಪಪ್ಪಾಯ ಅಲ್ಲದೆ ನೀವು ಏನು ಬೆಳೆ ಬೆಳಿತೀರಿ? ಪಪ್ಪಾಯ ಅಲ್ಲದೇನೆ ನಾನೀಗ ಮತ್ತೆ ಒಂದು 2 ಎಕರೆನಲ್ಲಿ ನಿಂಬೆ ಗಿಡ ಹಾಕಿದ್ದೀನಿ ಸರ್. ನಿಂಬೆ ಗಿಡ, ಎಷ್ಟು ಗಿಡಗಳಿವೆ ಟೋಟಲ್? ಅದು ಒಂದು 500 ಗಿಡಗಳಿದೆ ಸರ್. ಒಮ್ಮೊಮ್ಮೆ ನಿಂಬೆ ಗಿಡದ ನಿಂಬೆದು ಬೆಲೆ ಬಹಳಷ್ಟು ಬಾನೆ ತರಕ ಹೋಗ್ತದೆ, ಒಮ್ಮೊಮ್ಮೆ ಬಹಳ ಕಡಿಮೆ ಸಿಗ್ತದೆ. ಹೌದು ಸರ್ ಹೌದು. 10 ರೂಪಾಯಿಗೆ ಒಂದು ಸಿಗುದು ಕೂಡ ಇದೆ, 10 ರೂಪಾಯಿಗೆ 5 ಕೂಡ ಸಿಗುವಂತದ್ದು. ಹೌದು ಸರ್. ಅದು ಹೆಂಗಂತಂದ್ರೆ ಈಗ ನಾವು ಒಂದು ಯಾವ್ದು ಸೀಸನ್ ವೈಸ್ ಸರ್, ನಮ್ಗೆ ಆ 3 ಮಂತ್ಸ್ ನಲ್ಲಿ ಬಂದ್ಬಿಡುತ್ತೆ ಸರ್, ಆಮೇಲೆ ಉಳಿದಿದ್ದು ಸ್ವಲ್ಪ ಕಡಿಮೆ ಆದ್ರೂ ಏನ್ ಪ್ರಾಬ್ಲಮ್ ಆಗ. ಹಂಗಾಗಿ ಅದು 3 ಮಂತ್ಸ್ ನಲ್ಲೇನೆ ಕೊಟ್ಬಿಡುತ್ತೆ ನಮ್ಗೆ. 12 ಮಂತ್ಸ್ ಬರೋದಕ್ಕಿಂತ 3 ಮಂತ್ಸ್ ನಲ್ಲೇನೆ ಅದು ಪ್ರಾಫಿಟ್ ಬಂದ್ಬಿಡುತ್ತೆ. ನಿಮ್ಮಲ್ಲಿ ಎಷ್ಟು ಗಿಡಗಳಿವೆ? ಒಟ್ಟು 500 ಗಿಡಗಳಿದೆ ಸರ್. ಎಲ್ಲ ಬೆಳೆ ಕೊಡುವಂತದ್ದು? ಹಾ, ಬೆಳೆ ಕೊಡ್ತಕ್ಕಂಥದ್ದೇ ಸರ್. ಯಾವುದು ಎಷ್ಟು ಕ್ವಿಂಟಲ್ ಆಗ್ಬೋದು? ಇನ್ನು ಈಗ ಸ್ಟಾರ್ಟ್ ಇದೆ ಸರ್, ಈಗ 3rd ಇಯರ್ ನಲ್ಲಿ ಅದು ನಡೀತಾ ಇದೆ. ಎಷ್ಟು ಅವಧಿ ಬೇಕಾಗ್ತದೆ ಒಮ್ಮೆ ಬೆಳೆ ಬರಬೇಕಾದ್ರೆ? ಅದಕ್ಕೊಂದು 3 ಇಯರ್ಸ್ ಆಗಿದ ನಂತರ ಬರುತ್ತೆ ಸರ್. ಯಾಕಂದ್ರೆ ಅಂತರ ಎಷ್ಟಿರುತ್ತೆ ಬೆಳೆ? 20x20 ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ 1 ಎಕರೆಯಲ್ಲಿ ಹಾಕಿದ್ರೆ? ಎರಡು ಎಕರೆಯಲ್ಲಿ ಸರ್. ಅದರದ್ದು ಪಾಲನ ಕ್ರಮ ಹೇಗೆ? ಏನಾದ್ರೂ ರೋಗ ರುಜಿನಗಳು ಅದಕ್ಕೂ ಬರ್ತಾವ? ಹಾ, ಬರುತ್ತೆ ಸರ್. ಅದಕ್ಕೂ ಕೂಡ ಇದೆ. ನಾವು ಆದಷ್ಟು ಈಗ ಸಾವಯವ ಪ್ರಕಾರನೇ ಹೋಗ್ತಾ ಇದ್ದೀವಿ ಸರ್. ಸಾವಯವದಲ್ಲಿ ಜೀವಾಮೃತ ಅಂತ ಇರುತ್ತೆ, ಗೋಕೃಪಾಮೃತ ಅಂತ ಇರುತ್ತೆ, ಮತ್ತೆ ಪ್ಲಸ್ ಸಾವಯವದಲ್ಲೇ ಕೀಟನಾಶಕ ಕೂಡ ತಯಾರಿ ಮಾಡಬಹುದು ಸರ್. ಎಲೆಗಳಿರುತ್ತೆ, ಬೇವಿನ ಎಣ್ಣೆ, ಬೇವಿನ ಎಲೆಗಳು, ಮತ್ತೆ ಬಹಳಷ್ಟಿದೆ ಸರ್ ಲೀಫ್ಗಳು. ಅವೆಲ್ಲ ಲೀಫ್ಗಳನ್ನ ತಗೊಂಡು ಪ್ರಯೋಗ ಮಾಡಿದ್ದೀರಾ? ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಈಗ ಕೂಡ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಕ್ರಮೇಣವಾಗಿ ನೀವು ರಾಸಾಯನಿಕ ಮುಕ್ತ ಒಂದು ಕೃಷಿ ಪದ್ಧತಿಯನ್ನ ಅನುಸರಿಸಬಹುದು? ಎಸ್ ಎಸ್, ಹೌದು ಸರ್. ಒಮ್ಮಿಂದೊಮ್ಮೆಲೆ ಬಿಡ್ಲಿಕ್ಕೆ ನಿಮ್ಗೆ ಸ್ವಲ್ಪ ಅಂಜಿಕೆ ಬರ್ತಾ? ಹೌದು ಸರ್, ಕಷ್ಟ ಆಗತ್ತೆ. ಆದ್ರೆ ಅನುಭವಸ್ಥರು ಎಲ್ಲ ಹೇಳ್ತಾರೆ ರಾಸಾಯನಿಕವನ್ನ ಬಿಟ್ಟರು ಕೂಡ ಏನು ತೊಂದರೆ ಇಲ್ಲ ಇದರಲ್ಲಿ ಮಾಡಬಹುದು. ಒಮ್ಮೆ ರಾಸಾಯನಿಕವನ್ನು ಬಿಟ್ರೆ ರೋಗಗಳು ಕೂಡ ಕಡಿಮೆ ಆಗುತ್ತೆ. ಹೌದು ಅಲ್ವಾ? ನಿಜ ಇದೆ. ಮತ್ತೆ ಮಣ್ಣಿನ ಫಲವತ್ತತೆ ಕೂಡ ರಾಸಾಯನಿಕ ಬಳಸಿದ್ರೆ ಕುಗ್ಗುತ್ತಾ ಹೋಗ್ತದೆ. ಹೌದು ಸರ್ ಹೌದು, ಮಣ್ಣಿನ ಫಲವತ್ತತೆ ಕಳ್ಕೊಳ್ತಾ ಹೋಗುತ್ತೆ ರಾಸಾಯನಿಕ ಹೆಚ್ಚಿಗೆ ಆಗೋದ್ರಿಂದ. ಅದಕ್ಕೇನೆ ಒಮ್ಮಿಗ್ಲೆ ಬಿಟ್ರೆ ಸ್ವಲ್ಪ ಏನೋ ಫಲ ಯಾವ್ದು ನಾವು ಬೆನಿಫಿಟ್ಸ್ ಬರುತ್ತಲ್ಲ ಸರ್, ಕಡಿಮೆ ಆಗ್ಬಹುದು ಅಂತ ಆ ಒಂದು ಉದ್ದೇಶ ಸಲುವಾಗಿ ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಇದ್ದೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಪೂರ್ಣ ಸಾವಯವ ಕೃಷಿಯನ್ನೇ ಮಾಡಲಿಕ್ಕೆ ಮುಂದೆ ಹೊರಟಿದ್ದೀರಿ? ಹೌದು ಸರ್, ಅದನ್ನೇ ಮಾಡ್ತೀವಿ ಸರ್. ಈಗ ನೀವು ಬಹಳ ಮುಖ್ಯವಾಗಿ ಆ ನುಗ್ಗೆ ಬೆಳೆಯನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದೇನೆ, ಏನೇನು ಮಾಡ್ತಿದ್ರು ಸ್ವಲ್ಪ ಮಾಹಿತಿ ಕೊಡಿ. ಹಾ ಸರ್, ಈಗ ನುಗ್ಗೆ ಬೆಳೆ ನೋಡಿ ಸರ್, ಅದನ್ನ ನಾವು ಮೊದಲು ಬಾಗಲಕೋಟೆಯಿಂದ ಬೀಜಗಳನ್ನ ತರಿಸಿದೆ. 1 ಎಕರೆಗೆ ಆಗುವಷ್ಟು ಬೀಜಗಳನ್ನ ತಂದು ಅದನ್ನ ನಾಟಿ ಮಾಡಿದ್ವಿ ಸರ್. ಸೇಮ್ ಹಾಗೆ ಕೂಡ ಮಾಡ್ಕೊಳ್ಳಿಲ್ಲ, ಡೈರೆಕ್ಟ್ ಆಗಿ ನಾಟಿ ಮಾಡಿಬಿಟ್ವಿ. ಒಂದು ನಾಟಿ ಮಾಡಿದ ನಂತರ ಮತ್ತೆ ಆಸ್ ಯೂಸ್ವಲ್ ಅದಕ್ಕೆ ಬಹಳಷ್ಟು ಖರ್ಚು ಕೂಡ ಇಲ್ಲ. ಅದು ಅದನ್ನ ನಾವು 10x10 ಆಗಿ ತಗೊಂಡ್ವಿ ಸರ್. ಅದನ್ನ ಕೂಡ ತಗೊಂಡು ಅದಕ್ಕೆ ಡ್ರಿಪ್ ಮುಖಾಂತರ ನೀರನ್ನ ಉಣಿಸೋದು ಈ ತರ ಎಲ್ಲ ಮಾಡಿಕೊಂಡು ಆಮೇಲೆ ಅದು ನೋಡಿ ತಂತಾನೆ. ಆಮೇಲೆ ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ ಸರ್, ಆಮೇಲೆ ಇದು ಸಾವಯವ ಆಗಿರ್ತಕ್ಕಂಥವು ಜೀವಾಮೃತ ಇರಬಹುದು, ಗೋಕೃಪಾಮೃತ, ಇದನ್ನ ನಾವು ಮತ್ತೆ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಈ ತರ ಎಲ್ಲಾನು ಕೊಟ್ಕೊಳ್ತಾ ಹೋಗಿ ಈಗ ಅದು ಒಂದು 6 ತಿಂಗಳು ಆದ ನಂತರ, 6 ಮಂತ್ ಆದ ನಂತರ ನಮ್ಗೆ ಫಲ ಕೊಡ್ತು ಸರ್. ಅದು ನುಗ್ಗೆ ಕಾಯಿಗಳು ಬಂದ್ಬಿಡ್ತು, ಚೆನ್ನಾಗ್ ಆಗ್ತಾ ಇದೆ ಸರ್. ಈಗ ಮೊದಲೆಲ್ಲ ಈ ನಮ್ಮ ಹಳ್ಳಿಯಲ್ಲಿ ಸಿಗುವಂತ ನುಗ್ಗೆ ಗಿಡಗಳನ್ನು ನೋಡಿದ್ರೆ ಬಹಳ ಎತ್ತರವಾಗಿ ಬೆಳೀತದೆ. ಈಗ ಇದು ಈ ಹೊಸ ತಳಿಯಲ್ಲಿ ಇದು ಗಾತ್ರದಲ್ಲಿ ಎಷ್ಟು ದೊಡ್ಡದಾಗಿರ್ತದೆ, ಸಣ್ಣದಾಗಿರ್ತದೆ? ಇದು ಗಾತ್ರದಲ್ಲಿ ಬೆಳೀತೆ ಸರ್, ಬಟ್ ನಾವು ಅದನ್ನ ಹಂಗೆ ಕಟ್ ಮಾಡ್ಕೊಳ್ತಾ ಇರಬೇಕು. ಒಂದಿಷ್ಟು ದಿನ ಆದ ನಂತರ ಕಟ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅದೇ ಒಂದು ಅಗಲವಾಗಿ ಬೆಳೀತದೆ. ಹಾ, ಅಗಲವಾಗಿ ಬೆಳೀತದೆ ಸರ್, ಹೈಟ್ ಹೋಗೋದಕ್ಕಿಂತ ಅಗಲವಾಗಿ. ಎಷ್ಟು ಸಮಯದಲ್ಲಿ ಅದು ಬೆಳೆನ ಕೊಡ್ತದೆ? 6 ಮಂತ್ ನಲ್ಲೇನೆ ಬರುತ್ತೆ ಸರ್. ಹೌದಾ? ಗಿಡವನ್ನ ನೆಟ್ಟಿ ಅಗೇನ ನಾವು ಹಾಕಿದ ಬಳಿಕ 6 ತಿಂಗಳಲ್ಲಿ. ಎಷ್ಟು ಗಿಡಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಒಂದು ಅದು ಕೂಡ ಒಂದು 600 ಗಿಡಗಳಿದೆ ಸರ್. ಓಹೋ, ಹೇಗೆ ಬೆಳೆ ಬಂದಿದೆನಾ ಬರಬೇಕಷ್ಟೇ? ಬಂದಿದೆ ಸರ್. ಅದ್ರ ಕೂಡ ಎಷ್ಟು ಬರ್ತದೆ ಇಷ್ಟರಲ್ಲಿ 600 ಗಿಡಗಳಲ್ಲಿ? 600 ಗಿಡದಲ್ಲಿ ನಾನು ಅಮೌಂಟ್ ನಲ್ಲಿ ಹೇಳಬೇಕು ಅಂತಂದ್ರೆ ಒಂದು 50,000 ತನ ಬಂದಿದೆ ಸರ್. ಫಸ್ಟ್ ಖರ್ಚು ಏನಿಲ್ಲ ಇದಕ್ಕೆ, ಖರ್ಚು ಬಹಳ ಕಡಿಮೆ ಸರ್. ಒಂದು ಬಾಳ ಅಂದ್ರೆ ನನ್ನ ಪ್ರಕಾರ ಒಂದು 5,000 ಅಂದ್ರೆ ಬಹಳ ಆಯ್ತು ಸರ್ ಅಷ್ಟೇ. 50,000 ಅರ್ನಿಂಗ್ ನಲ್ಲಿ 5,000 ಮಾತ್ರ ಖರ್ಚು. ಯಾಕಂದ್ರೆ ಉಳಿದಿದ್ದೆಲ್ಲ ಅಲ್ಲಿ ನಾವು ಈಗ ಜೀವಾಮೃತ ಮಾಡಬೇಕಾದ್ರೆ ಖರ್ಚೇ ಇಲ್ಲ ಸರ್. ಒಂದು ಈ ಆರೋಗ್ಯಕ್ಕೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಹೌದು ಸರ್, ಹೌದು ಅಲ್ವಾ? ಮತ್ತೆ ಇದಕ್ಕಂತೂ ಯಾವ್ದು ರಾಸಾಯನಿಕ ಬಳಸೋದ್ನ ಅವಶ್ಯಕತೆ ಇಲ್ಲ ಸರ್. ಸುಮ್ನೆ ಪಪ್ಪಾಯಿಗಂತ ಮಾತ್ರ ನಾವು ಸ್ವಲ್ಪ ರಾಸಾಯನಿಕ ಬಳಸಿದ್ವಿ ಅಷ್ಟೇ. ಅದು ಪಾಲನ ಕ್ರಮ ಹೇಗಿರ್ತದೆ, ನೀರು ಬಿಡಬೇಕು ಹಾಗೇನಾದ್ರೂ ಇದೇನಾ? ಇದೆ ಸರ್, ಡ್ರಿಪ್ ಮುಖಾಂತರ ನೀರು ಹೋಗುತ್ತೆ. ಅದು ಕೂಡ ಅದಕ್ಕೆ ನಾವು ಟೈಮ್ ಕೊಡೋ ಅವಶ್ಯಕತೆನು ಜಾಸ್ತಿ ಇಲ್ಲ. ಆಮೇಲೆ ಇದಕ್ಕೆ ರೋಗಗಳು ಕೂಡ ಅಷ್ಟೊಂದು ಜಾಸ್ತಿ ಕಾಣಿಸ್ಕೊಳ್ಳಂಗಿಲ್ಲ ಸರ್. ಅಂದ್ರೆ ನೀವು ಪಪ್ಪಾಯಿ, ನುಗ್ಗೆ, ಪೇರ್ಲೆ ಮತ್ತು ನಿಂಬೆ ಹಣ್ಣು ಈ ಕೃಷಿಯನ್ನ ನಿಮ್ಮ ಈ ಒಂದು ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಿ? ಹೌದು. ಇದಕ್ಕೆ ಈ ತರಬೇತಿ ಏನಾದ್ರೂ ಪಡೆದಿದ್ದೀರಾ ನೀವು? ಹಾ ಸರ್, ತರಬೇತಿ ಪಡೆದುಕೊಂಡಿದ್ದೀನಿ ಸರ್. ಯಾಕಂದ್ರೆ ಯುವಕರು, ಈಗ ನೀವು ಉಪನ್ಯಾಸಕರು ಕೂಡ, ಇಂಥದಕ್ಕೆಲ್ಲ ಕೃಷಿಗೆ ಮಾಡಬೇಕಾದ್ರೆ ಹೊಸ ಹೊಸ ವಿಧಾನಗಳು, ಲ್ಯಾಬ್ ಟು ಲ್ಯಾಂಡ್ ಅಂತ ನಾವು ಹೇಳ್ತೇವೆ. ಒಂದು ಲ್ಯಾಬೊರೇಟರಿಯಿಂದ ಕೃಷಿ ಭೂಮಿಗೆ ಆ ಎಲ್ಲ ವೈಜ್ಞಾನಿಕ ತಂತ್ರಜ್ಞಾನಗಳು ಬರಬೇಕು, ಅದಕ್ಕೆ ಹೊಸ ಹೊಸ ಆವಿಷ್ಕಾರಗಳು ಕೂಡ ಬಂದಿವೆ, ಅದನ್ನ ಮಾಹಿತಿ ಪಡ್ಕೊಳ್ಬೇಕಲ್ಲ. ಹಾ ಸರ್, ನಾನು ಮಾಹಿತಿ ತಗೊಂಡಿದ್ದೀನಿ ಸರ್. ಯಾಕಂದ್ರೆ ನಾನು ಕೆವಿಕೆ ಕಡೆಯಿಂದ ಅಲ್ಲಿ ತರಬೇತಿಗಳನ್ನ ತಗೊಂಡಿದ್ದೀನಿ, ಪ್ಲಸ್ ಮತ್ತೆ ಮಾರ್ಗದರ್ಶನ ನಾನು ಹೇಳದ್ನಲ್ಲ ಸರ್, ಎಲ್ಲ ನಮ್ಮ ಕೆವಿಕೆ ಪ್ರೊಫೆಸರ್ಸ್ ಗಳಾಗಿರ್ತಕ್ಕಂಥವ್ರು ಅವ್ರ ಕಡೆಯಿಂದ ಮಾಹಿತಿ ತಗೊಂಡಿದ್ದೀನಿ. ಪ್ಲಸ್ ಆಮೇಲೆ ಈ ಯೂಟ್ಯೂಬ್, ನಮ್ಗೆ ಯಾವುದೇ ಒಂದು ಮಾಹಿತಿ ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಕಡೆಯಿಂದ ಅದು ಕೂಡ ನಾವು ನೋಡಿ ಅದರಲ್ಲಿಂದನೂ ಕೂಡ ತಿಳ್ಕೊತಾ ಇದ್ದೀವಿ. ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಸರ್. ರಾಜ್ಕುಮಾರ್ ಮಚೆಟ್ಟಿಯವರು, ಈಗ ನೋಡಿ, ರೈತರು ಆಗ್ಬೇಕಾದ್ರೆ ಪರಂಪರೆಯಿಂದ ಬಂದವರು ಒಂದು ಕಡೆ ಇರ್ತಾರೆ, ಆದ್ರೆ ಯುವಕರು ಹೋಗ್ತಾ ಇಲ್ಲ, ನೀವೀಗ ಬಂದಿದ್ದೀರಿ, ನಿಮಗೆ ಒಂದು ತೃಪ್ತಿ ಇದೆ ಇದರಲ್ಲಿ? ಖಂಡಿತ ತೃಪ್ತಿ ಇದೆ ಸರ್. ಆಕ್ಚುಲಿ ನಾನು ಮುಂದಿನ ದಿನಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಒಳ್ಳೆ ಮಾಹಿತಿ, ಯಾಕಂದ್ರೆ ಯುವಕರು ಕೃಷಿಯತ್ತ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನೀವು. ಹೌದು ಸರ್, ಹೌದು, ಮಾಡಬಹುದು ಸರ್, ಇದರಲ್ಲಿ ಬಹಳಷ್ಟು ತೃಪ್ತಿ ಇದೆ. ಬಟ್ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಸ್ವಲ್ಪ ಅದ್ರ ಬಗ್ಗೆ ಮೊದಲು ಮಾಹಿತಿ ತಗೊಳ್ಬೇಕು. ಈಗಿನ ದಿನಗಳಲ್ಲಿ ಹೆಂಗ್ ಆಗ್ತಾ ಇದೆ ಅಂತಂದ್ರೆ, ನಾವು ಮಾಹಿತಿ ತಗೊಳ್ಲಾರ್ದೇನೆ ನಾವು ಮಾಡ್ತಾ ಹೋದಿವಿ ಅಂತಂದ್ರೆ ಏನೋ ಒಂದ್ಸಲ ಎರಡ್ ಸಲ ಫೇಲ್ಯೂರ್ ಆಗ್ತೀವಿ. ಫೇಲ್ಯೂರ್ ಆಗಿದ್ದೀವಿ ಅಂತ ಬಿಡ್ಲಿಕ್ಕೆ ಹೋಗ್ಬಾರ್ದು. ಈಗ ನನ್ನ ಕಡೆನೂ ಆದೇ ತರ ಆಗಿತ್ತೆ ಸರ್, ಯಾಕಂದ್ರೆ ಒಂದೊಂದ್ರಲ್ಲಿ ಪಾಸ್ ಆಗಿದ್ದೀವಿ, ಒಂದೊಂದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಫೇಲ್ಯೂರ್ ಆಗಿದೆ ಅಂತ ಬಿಟ್ಟು ಹೋಗ್ಲಿಕ್ಕೆ ಹೋಗ್ಬಾರ್ದು. ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಚೆನ್ನಾಗಿ ಲಾಭವನ್ನು ಮಾಡಬಹುದು. ಮರಳಿ ಯತ್ನ ಮಾಡು. ಹೌದು, ಕೃಷಿಕನಿಗೆ ಈ ರೀತಿ ಪ್ರಕೃತಿ ವಿಕೋಪ, ಈ ರೀತಿ ಫಸಲು ಕೈ ಕೊಡುವುದು ಸ್ವಾಭಾವಿಕ. ಸ್ವಾಭಾವಿಕ ಆದ್ರೆ ಎದೆಗೊಂದ್ಬಾರ್ದು, ಎದೆಗೊಂದ್ಬಾರ್ದು ಸರ್. ಅದಕ್ಕೇನೆ ಈಗ ನೋಡಿ, ಪಪ್ಪಾಯಿ ಮೇಜರ್ ಕ್ರಾಪ್ಸ್ ಅಂತ ಹೇಳಿದ್ವಿ ಸರ್. ಇದರಲ್ಲಿ ಏನಾದರೂ ನಮಗೆ ಸ್ವಲ್ಪ ನಷ್ಟ ಆದ್ರೆ, ಈಗ ಬೇರೆ ಈ ನಿಂಬೆ ಆಗಿರ್ಬಹುದು, ಪೇರಲ್ ಆಗಿರ್ಬಹುದು, ನುಗ್ಗೆ ಆಗಿರ್ಬಹುದು, ಇವಕ್ಕೆ ಸ್ವಲ್ಪ ಹೆಚ್ಚು ಮಳೆ ಆದ್ರೂ ಯಾವುದೇ ಕಾರಣಕ್ಕೂ ನಷ್ಟ ಆಗಂಗಿಲ್ಲ. ಅದಕ್ಕೆ ಒಂದು ಫೇಲ್ ಆಗಿದ್ರು ಇನ್ನೊಂದು ಪಾಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ಕೆಲವರು ತುಂಬಾ ಕೃಷಿ ಭೂಮಿಯನ್ನು ಇಟ್ಟುಕೊಂಡಿರ್ತಾನೆ, ಕೃಷಿ ಮಾಡದೆ ಪಾಳು ಬಿದ್ದಿರ್ತಾರೆ. ಹೌದು ಸರ್, ಯುವಕರು ಇರ್ತಾರೆ ಮನೆಯಲ್ಲಿ, ದುಡಿಯೋರು ಅಂದ್ರೆ ಬೇರೆ ಬೇರೆ ವೃತ್ತಿಯಲ್ಲಿ ಇರುವವರು ಕೂಡ ಇರ್ತಾರೆ. ಒಂದಷ್ಟು ಬೆಳೆಯನ್ನ ಕೃಷಿಗೆ ಕೊಡಬೇಕು ಅಂತ ಹೇಳ್ತೀರಾ? ಹೇಗೆ ಕೊಡ್ಬೇಕು ಸರ್? 100% ಹಂಗೆ ಏನದು ಪಾಳು ಬಿದ್ದಿದೆ ಅಂತ ಹೇಳ್ತಿರಲ್ಲ, ಅದು ಏನಂತಾರ, ಅದು ನಮ್ಮಲ್ಲಿ ಭೂಮಿ ಇದ್ರೇನೆ ಅದು ನಮ್ಗೆ ಒಂದು ವರದಾನ ಅಂತ ಹೇಳ್ಕೋಬೇಕು. ಯಾಕಂದ್ರೆ ಈಗ ಬಹಳಷ್ಟು ಕಡೆ ನೋಡ್ತಾ ಇದೀವಿ ಸರ್, ಹೆಂಗಂದ್ರೆ ಎಂತ ಪಾಳು ಭೂಮಿಯಲ್ಲಿ ಕೂಡ ಎಷ್ಟೋ ಬಹಳಷ್ಟು ಚೆನ್ನಾಗಿ ನಾವು ಮನ್ಸ್ ಮಾಡಿದ್ರೆ ಆ ಪಾಳು ಭೂಮಿಯಲ್ಲೇನೆ ಚೆನ್ನಾಗಿ ಬೆಳೆಯನ್ನ ಬೆಳೆಸ್ಕೊಳ್ಬಹುದು. ಅದಕ್ಕೆ ಅದನ್ನ ಚೆನ್ನಾಗಿ ಅವ್ರು ಯುಟಿಲೈಸ್ ಮಾಡ್ಕೋಬೇಕು. ತುಂಬಾ ಒಳ್ಳೇದು ರಾಜ್ಕುಮಾರ್ ಮಚೆಟ್ಟಿಯವರೇ, ಬಹಳ ವಿಶೇಷವಾಗಿ ಪಪ್ಪಾಯ, ನುಗ್ಗೆ, ಪೇರಳೆ ಮತ್ತು ನಿಂಬೆ ಹಣ್ಣಿನ ಕೃಷಿಯನ್ನ ಮಾಡುವುದರ ಮೂಲಕ ಯುವಕನಾಗಿದ್ದುಕೊಂಡು ಕೃಷಿ ಭೂಮಿಯಲ್ಲಿ ತೊಡಗಿಸಿ ಬಹಳ ತೃಪ್ತವಾಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೀರಿ. ಕೃಷಿಯಲ್ಲಿ ಕೂಡ ಬಹಳ ನೆಮ್ಮದಿಯನ್ನ ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಮಾತುಗಳು ನಮ್ಮ ಯುವಕರಿಗೆ ಪ್ರೇರಣಾದಾಯಿ. ಯಾಕೆ ಅಂತ ಹೇಳಿದ್ರೆ, ಯುವಕರು ಕೃಷಿಯತ್ತ ಒಲವು ತೋರ್ತಾ ಇಲ್ಲ ಅನ್ನೋ ಹಾಗೆ ಅಪವಾದವಾಗಿ ರಾಜ್ಕುಮಾರ್ ಮಚೆಟ್ಟಿಯವರು ತಮ್ಮ ಕೃಷಿಯ ಅನುಭವಗಳನ್ನ ಬಹಳ ನಿರರ್ಗಳವಾಗಿ ಕಳೆದ 4 ವರ್ಷಗಳಿಂದ ಅಹೋರಾತ್ರಿ ನೀವು ಇದರಲ್ಲಿ ತೊಡಗಿಸಿಕೊಂಡವರು. ಹೌದು ಸರ್. ಅಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಲಾಭದಾಯಕವಾಗಿರ್ತಕ್ಕಂಥ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಇದು ನಿಜಕ್ಕೂ ಇತರರಿಗೂ ಕೂಡ ಪ್ರೇರಣೆ. ನಮ್ಮ ರೈತ ಬಾಂಧವರ ಜೊತೆ ಮಾತಾಡಿದ್ದಕ್ಕಾಗಿ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈಗ ಶ್ರೀಮಂತ್ ಡೊಂಗರಗಾಂವ್ ಹಾಗೂ ಸಂಗಡಿಗರಿಂದ ಭಜನಿ ಪದಗಳು. Yeah. ಶಕ್ತಿಯಪ್ಪ ಶರಣ ಬಸವಣ್ಣ We'll be right back. ಪಡವಿಯಾಳು